ಬ್ರಹ್ಮಲೋಕೇ ಮಹೀಯತೆ. ಆಲಂಬನ ಅಂತ ಒಂದು ಶಬ್ದ, ನಮ್ಮ ಕನ್ನಡದಲ್ಲಿ ಇದಕ್ಕಿರುವಂಥ ಶಬ್ದ ಅವಲಂಬಿಸಿರೋದು. ಅದೇ ಕೈ ಹಕ್ಕೋರು ಆಲಂಬನಂ, ಆಲಂಬನಂ ಕ್ರಚಿಸ್ ಆಲಂಬನಂ. ಎನಿಥಿಂಗ್ ಯು ನೋ ದ್ಯಾಟ್ ಯು ಹ್ಯಾವ್ ಟು ಡಿಪೆಂಡ್ ಅಪಾನ್, ದ್ಯಾಟ್ ಯು ಆರ್ ಡಿಪೆಂಡೆಂಟ್ ಅಪಾನ್. ಇಳಿಬೇಕಾದ್ರೆ ಹಿಂಗೆ ಹ್ಯಾಂಡ್ ರೈಲ್ ಹಿಡ್ಕೋತೇವೆ, ಆಲಂಬನಂ. ಎತ್ತರ ಕಾಣಬೇಕು ಅಂತ ದಪ್ಪ ಚಪ್ಪಲಿ ಹಾಕೋತೀವಿ, ಆಲಂಬನಂ. ಯಂಗ್ ಕಾಣಬೇಕು ಅಂತೇಳಿ ಮೇಕಪ್ ಮಾಡ್ಕೋತೀವಿ, ಆಲಂಬನಂ. ಏನು ಮನುಷ್ಯನಿಗೆ ಸ್ವಭಾವ ಅಂತ ಒಂದು ಹೇಳ್ತೇನೆ, ಮನುಷ್ಯನ ಸ್ವಭಾವ ಏನಂತಂದರೆ ಏನು ಇದೆಯೋ ಅದನ್ನು ಆಕ್ಸೆಪ್ಟ್ ಮಾಡೋದಿಲ್ಲ. ಮೂಲ ಇದು ಪ್ರಾಬ್ಲಮ್. ಸಹಜವಾಗಿ ಏನು ಲಭ್ಯ ಇದೆ ಅದನ್ನು ಎಕ್ಸೆಪ್ಟ್ ಮಾಡಿಬಿಡಿ. ನಿಮ್ಮಂಥ ಸುಖ ಪುರುಷರು ಯಾರೂ ಇಲ್ಲ, ಸಂತುಷ್ಟ ಪುರುಷರು ಯಾರು ಇಲ್ಲ. ಎತ್ತರ ಇದ್ದವ ಗಿಡ್ಡಾಗಬೇಕು ಅಂತ ಬಯಸ್ತಾನೆ, ಅದಕ್ಕೆ ಹಿಂಗೆ ಅಡ್ಡಾಡ್ತಾನೆ. ಅವನ ಫ್ರೆಂಡ್ಸ್ ಎಲ್ಲ ಗಿಡ್ಗಿಡ್ಡ ಇರ್ತಾರೆ, ತಾನೇನು ಹಿಂಗೆ ಅಂತ ಸ್ವಲ್ಪ ಹಿಂಗೆ ಮಾಡ್ತಾನೆ, ಜಲ್ದಿ ಬುಡ್ಡ ಆಗ್ಬೋದು. ಈ ಗಿಡ್ಡ ಇದ್ದವರು ತಾವು ಹೆಂಗಿದ್ದಾರೆ ಇದ್ದಾರೆ, ಸ್ವೀಕಾರ ಮಾಡಬೇಕಪ್ಪ. ದಿ ಹ್ಯಾಪಿಯೆಸ್ಟ್ ಪಾರ್ಟ್ ಆಫ್ ದಿ ಶಾರ್ಟ್ ಪೀಪಲ್, ಗಿಡ್ಡ ಇದ್ದವ್ರ ಬಗ್ಗೆ ಭಾಳ ಸಂತುಷ್ಟಕರವಾದ ಸಂಗತಿ ಏನು ಅಂತಂದರೆ, ಹಾಂ ಇವು ಗಿಡ್ ಮೆಣಸಿನಕಾಯಿ ಇವು ತಲೆ ತಗ್ಗಿಸೋದಿಲ್ಲ, ಒಟ್ಟೆ ತಲೆ ಹಿಂಗೆ ಮೇಲೆ ಇರ್ತದೆ. ಅವು ಅವು ಉದ್ದಿರ್ತಾವಲ್ಲ, ಅವು ಎಲ್ಲರೂ ಸಾಲ ಮಾಡಿದ್ದಿರ್ತಾವೆ. ಆದ್ದರಿಂದ ಯು ಶುಡ್ ಫೀಲ್ ಬ್ಲೆಸ್ಡ್ ಬೀಯಿಂಗ್ ಶಾರ್ಟ್. ಭಗವಂತ ನಮ್ಮನ್ನು ಶಾರ್ಟ್ ಔಟ್ಸ್ ಅಂತ ಸಂತೋಷ ಪಡಬೇಕಪ್ಪ. ಬಿಟ್ಕೊಟ್ಟು ಸುಮ್ಮನೆ ಸುಮ್ಮನೆ ರಿಯಾಕ್ಟ್ ಆಗ್ತಾರೆ, ದೊಡ್ಡ ದೊಡ್ಡ ಚಪ್ಪಲಿ ಹಾಕೋಬೋದು, ದಪ್ಪ ದಪ್ಪ. ನಿನ್ನೆ ತನಕ ಶಾರ್ಟ್ ಆಗಿ ನೋಡಿರ್ತೀವಿ, ಇದಕ್ಕಿದ್ದಕ್ಕೆ ಒಂದಿನದ್ರೊಳಗೆ ಇವ್ರು ಹೆಂಗೆ ಇಷ್ಟು ಎತ್ತರ ಆದರು, ಅಲ್ಲಿದೆ ಎಲ್ಲ. ಹಿಂಗೆ ಕಪ್ಪಿದ್ದವರು ಬೆಳಗಾಗಬೇಕು ಇಷ್ಟಪಡ್ತಾರೆ, ಬೆಳಗಿದ್ದವರು ಕಪ್ಪಾಗಬೇಕು ಇಷ್ಟಪಡ್ತಾರೆ. ಬೆಳಗಿದ್ದವ್ರು ಯಾರು ಕಪ್ಪಾಗ್ತಾರೆ ಆಗ್ತಾರೆ, ಅದಕ್ಕೆ ಸನ್ ಟ್ಯಾನಿಂಗ್ ಅಂತ ಕರೀತಾರೆ. ಸನ್ ಟ್ಯಾನಿಂಗ್ ಅಂದರೆ ಸೂರ್ಯನಿಗೆ ಮೈ ಒಡ್ಕೊಂಡು ಬೀಳೋದು. ಹಾಂ, ಡೇಸ್ ಟುಗೆದರ್ ಬೆಳಗ್ಗಿಂದ ಸಂಜೆ ತನಕ ಸೂರ್ಯನಿಗೆ ಮೈ ಒಡ್ಡಿ ಮಲ್ಕೊಂಬಿಡೋದು ಬೀಚ್ ಮೇಲೆ, ಅದೆಲ್ಲ ಚರ್ಮ ಏನಾಗ್ತದೆ. ಹ್ಞೂ, ಅದು ಫ್ರೈಡೇ ಸ್ಯಾಟರ್ಡೇ ಸಂಡೇ ಮೂರ್ದು ಸದ್ದು ಮಾಡಿದ್ರು, ಮಂಡೆ ಆಫೀಸಿಗೆ ಹೋಗೋದು. ಹೇ ಡಿಡ್ ಯು ಗೋ ಫಾರ್ ಸನ್ ಟ್ಯಾನಿಂಗ್? ಎಸ್. ವಿಚ್ ಬೀಚ್ ಡಿಡ್ ಯು ಗೋ? ಎಸ್. ಆ ಇಟ್ಸ್ ಸೋ ಬ್ಯೂಟಿಫುಲ್. ಅದು ಬಿಳೆ ಬಿಳೆ ಚರ್ಮ ಹೋಗಿ ಏನಾಗಿರ್ತದೆ, ಕಪ್ಪಾಗಿರ್ತದೆ. ಇವ್ರು ನೇಬರ್ಸ್ ಹೇಳ್ತಾರೆ, ನೆಕ್ಸ್ಟ್ ಕಲೀಗ್ಸ್ ಹೇಳ್ತಾರೆ, ಓ ಸೋ ಬ್ಯೂಟಿಫುಲ್ ಅಂತ. ಸೋ ಸುಟ್ಟೋಗಿರ್ತದೆ ಅದು. ಈ ಕಪ್ಪಿದ್ದವ್ರು ಚಿಕ್ಕೇ ತಿಕ್ತಾರೆ ಪೌಡರ್, ಚಿಕ್ಕೇ ತಿಕ್ತಾರೆ, ಎಂದೆಂದೂ ಬೆಳಗಾಗೋದಿಲ್ಲ ಅವರು. ಫ್ಯಾಕ್ಷನ್ ಸ್ವೀಕಾರ ಮಾಡಿಬಿಡ್ರಿ, ಪ್ರತಿಕ್ರಿಯೆನೇ ಇರುವುದಿಲ್ಲ ನಿಮಗೆ. ಹಿಂಗೆ ಇವರೆಲ್ಲ ಆಲಂಬನ ಅದು ಹೇಳ ಏತದ ಆಲಂಬನಗೂ ಶ್ರೇಷ್ಠಂ. ಈ ಓಂಕಾರವನ್ನು ಆಲಂಬನ ಓಂಕಾರವನ್ನು ಅವಲಂಬಿಸಿಕೊಡುವುದು ಇದು ಶ್ರೇಷ್ಠಂ. ಏತದ ಆಲಂಬನಂ ಪರಂ, ಇದೇ ಅತ್ಯಂತ ಹೆಚ್ಚಿನದು. ಏತದಾಲಂಬನ ಜ್ಞಾತ್ವ, ಈ ಓಂಕಾರವನ್ನು ಚೆನ್ನಾಗಿ ತಿಳಿಯುವುದರಿಂದ ಬ್ರಹ್ಮಲೋಕೆ ಮಹೀಯತೆ, ಬ್ರಹ್ಮಲೋಕದಲ್ಲಿ ಇವನು ಆನಂದಿಸುತ್ತಾನೆ. ಏತದಾಲಂಬನ ಓಂಕಾರಂ, ಈ ಓಂಕಾರವನ್ನು ಇವನು ಆಲಂಬನ ಅಂತ ಅದನ್ನು ಸ್ವೀಕಾರ ಮಾಡಬೇಕು. ಅರ್ಥಾತ್ ಈ ಓಂಕಾರವನ್ನು ಅವನು ಅವಲಂಬಿಸಬೇಕು. ಭಾಷ್ಯ ಯತೀವಂ ಅತಃ ಈತತ್ ಬ್ರಹ್ಮ ಪ್ರಾಪ್ತಿ ಆಲಂಬನ ಆಲಂಬನಾನಾಂ ಶ್ರೇಷ್ಠಂ ಪ್ರಶಸ್ಯತಮಂ. ಯಾವ ಪ್ರತ್ಯಯ ಅಂತಾರಪ್ಪ ಯೋಗೀಶಕ್ಕೆ? ಎಲ್ಲಿ ನೀನು ನೋಡ್ತಾ ಇದ್ದೀಯಾ ಸುಜಾತ? ಹಾ, ತರತಮ ಪ್ರತ್ಯಯ ಪ್ರಶಸ್ತ. ನೀನು ಎಲ್ಲರನ್ನು ಮೀರಿಸ್ತೀ, ಸ್ವಲ್ಪ ಸಮಾಧಾನ ಇಟ್ಕೋ. ನೀನು ಸಂಸ್ಕೃತ ಕಲಿಬೇಕಂತ ಭಾರಿ ಉತ್ಸಾಹದ, ಡೆಫಿನೆಟ್ಲಿ ಕಲಿತೀಯ, ಎಲ್ಲರನ್ನು ಮೀರಿಸ್ತೀಯ, ಸ್ವಲ್ಪ ಸಮಾಧಾನ. ನಿನಗೆ ಕಲಿಸೋ ಟೀಚರ್ ಸಿಗಬೇಕಷ್ಟೇ. ಹಾಂ, ಏನು ತರತಮ ಪ್ರತ್ಯಯ? ನಿನ್ನೆ ಅಲ್ಲದೆ ಅದು ಮೊನ್ನೆ ಕ್ಲಾಸ್ನೊಳಗೆ ತರ ಅಂತ ಒಂದು ಶಬ್ದ ಬಂದಿತ್ತು ಮೈಸೂರು ಕ್ಲಾಸ್ನೊಳಗೆ. ಅವ್ರು ರಾಜೇಂದ್ರ ಸುಮ್ಮನೆ ಇರ್ಬೇಕು ಸ್ವಾಮೀಜಿ, ತರತಮ ಪ್ರತ್ಯಯ. ಇಂಗ್ಲೀಷ್ ಮಾಡ್ಬೋದು ಅದು, ಅದು ಏನು ಅದಕ್ಕೆ ಏನು ಯಾವ ಪ್ರತ್ಯಯ ಅಂತ ಅದಕ್ಕೆ ಇಂಗ್ಲೀಷ್ ನೋಡಿದೆ. ಸೂಪರ್ಲೇಟಿವ್ ಸೆನ್ಸಾ? ಹಾಂ, ಸೂಪರ್ಲೇಟಿವ್ ಡಿಗ್ರಿ. ಹಾಂ, ಸೂಪರ್ಲೇಟಿವ್ ಡಿಗ್ರಿ. ಸೂಪರ್ಲೇಟಿವ್ ಡಿಗ್ರಿ, ಗುಡ್, ಬೆಟರ್, ಬೆಸ್ಟ್. ಸೊ ಒನ್ ಸೂಪರ್ ಸೈಟ್ಸ್ ಅದರ್ ಒನ್ ಸೂಪರ್ ಸೀಡ್ಸ್ ಅದರ್ ಒನ್ ಬೆಟರ್ ಸೂಪರ್ ಸೀಡ್ಸ್ ಗುಡ್ ಬೆಸ್ಟ್ ಸೂಪರ್ ಸೀಡ್ಸ್ ಬೆಟರ್ ದಟ್ ಇಸ್ ಕಾಲ್ಡ್ ಸೂಪರ್ಲೇಟಿವ್ ಡಿಗ್ರಿ. ಹಳೇ ಇಂಗ್ಲೀಷ್ ಯಾವಾಗ ಏತದ ಆಲಂಬನ ಸರ್, ಏತದ್ ಬ್ರಹ್ಮ ಪ್ರಾಪ್ತಿ ಆಲಂಬನ ಶ್ರೇಷ್ಠಂ ಪ್ರಶಸ್ಯತಂ. ಬ್ರಹ್ಮಪ್ರಾಪ್ತಿಗಾಗಿ ಏತತ್ತ ಈ ಓಂಕಾರವನ್ನು ಆಲಂಬನ ಮಾಡಿಕೊಳ್ಳುವುದು ಅರ್ಥಾತ್ ಅವಲಂಬಿಸುವುದು ಶ್ರೇಷ್ಠಂ. ಕಂಪೇರ್ ಟು ಉಳಿದ ಯಾವುದೇ ಆಲಂಬನೆಗಳಿಂದ ಇದು ಶ್ರೇಷ್ಠ. ಯಾ ಉಳಿದು ಯಾವುದೇ ಇರಲಿ, ಪ್ರಶಸ್ಯತಮಂ, ಇದೇನಾಗಿದೆ, ಶ್ರೇಷ್ಠ ಎನಿಸಿಕೊಂಡಿದೆ. ಏತದಾಲಂಬನಂ ಪರಂ ಅಪರಂ ಚ. ಇದು ಒಂದೇ ಓಂಕಾರ, ಓಂಕಾರ ಅವಲಂಬಿಸೋದು ಒಂದು ದೃಷ್ಟಿಯಲ್ಲಿ ಪರಂ, ಇನ್ನೊಂದು ದೃಷ್ಟಿಯಲ್ಲಿ ಅಪರಂ. ಈ ಪರಂ ಸಾಧಿಸಲಿಕ್ಕೂ ಅಪರಂ ಸಾಧಿಸಲಿಕ್ಕೂ, ಪರಂ ಅಂದರೆ ಪರಬ್ರಹ್ಮ, ಅಪರಂ ಅಂದರೆ ಅಪರಬ್ರಹ್ಮ, ಪರಬ್ರಹ್ಮ ಅಪರಬ್ರಹ್ಮ ಸಾಧಿಸಲಿಕ್ಕೂ ಓಂಕಾರವೇ ಆಲಂಬನ. ಇದು ಒಂದೇ ಇಡೀ ಶಾಸ್ತ್ರದಲ್ಲಿ ನಮಗೆ ಕಂಡುಬರೋದು ಓಂಕಾರ ಮಾತ್ರ. ಇಂಥ ಒಂದು ಉಪಾಸನಕ್ಕೂ ಇದೆ, ಜ್ಞಾನಕ್ಕೂ ಇದೆ. ಏತದಾಲಂಬನಂ ಜ್ಞಾತ್ವಾ ಬ್ರಹ್ಮಲೋಕೇ ಮಹೀಯತೆ ಪರಸ್ಮಿನ್ ಬ್ರಹ್ಮಣಿ ಅಪರಸ್ಮಿಂಶ್ಚ. ಪರಬ್ರಹ್ಮ ಪರಬ್ರಹ್ಮನಲ್ಲಿ ಆನಂದಿಸಲಿಕ್ಕೂ ಇದೇ ಓಂಕಾರ ಬೇಕು, ಅಪರಬ್ರಹ್ಮನನ್ನು ಹೊಂದಲಿಕ್ಕೂ ಅಂದರೆ ಅಪರ ಬ್ರಹ್ಮ ಅಂದರೆ ಲೋಕಾದಿಗಳನ್ನು ಹೊಂದಲಿಕ್ಕೂ ಇದೇ ಓಂಕಾರ ಬೇಕು. ಹೌದೋ? ಬ್ರಹ್ಮಲೋಕೇ ಮಹೀತೆ. ವಾಟ್ ಎಕ್ಸಾಕ್ಟ್ಲಿ ಬ್ರಹ್ಮಲೋಕ? ಎರಡು ಥರದ ಬ್ರಹ್ಮಲೋಕ, ಒಂದು ಬ್ರಹ್ಮನಲ್ಲಿ, ಇನ್ನೊಂದು ಬ್ರಹ್ಮಲೋಕದಲ್ಲಿ. ಬ್ರಹ್ಮನಲ್ಲಿ ಆನಂದಿಸುವುದು ಇದು ಬ್ರಹ್ಮಜ್ಞಾನ. ಬ್ರಹ್ಮಲೋಕದಲ್ಲಿ ಆನಂದಿಸುವುದು ಇದು ಲೋಕಪ್ರಾಪ್ತಿ. ಅಪರ ಬ್ರಹ್ಮ ಪರಸ್ಮಿನ್ ಬ್ರಹ್ಮಣಿ ಅಪರಸ್ಮಿಶ್ ಅದಕ್ಕೆ ಎರಡು ಕೊಟ್ಟಾರ ನೋಡ್ರಿ. ಹಾಂ, ಪ್ರತಿಯೊಂದು ವಾಕ್ಯದಲ್ಲೂ ಎರಡು ಕೊಟ್ಕೋದು ಹೋಗಿದ್ದಾರೆ ಅವರು. ಪರಸ್ಮಿನ್ ಅಪರಸ್ಮಿನ್, ಪರಸ್ಮಿನ್ ಅಪರಸ್ಮಿನ್. ಬ್ರಹ್ಮಭೂತ ಬ್ರಹ್ಮವತ್ ಉಪಾಸ್ಯ ಭವತಿ ಇತ್ಯರ್ಥ. ಅವನು ಬ್ರಹ್ಮನೇ ತಾನು ಎಂದು ಉಪಾಸನೆ ಮಾಡುತ್ತಾನೆ. ಬ್ರಹ್ಮನೇ ತಾನು ಎಂದು ಉಪಾಸನೆ ಮಾಡ್ತಾನೆ, ಅವನು ಬ್ರಹ್ಮಲೋಕದಲ್ಲಿ ಆನಂದಿಸ್ತಾನೆ. ಬ್ರಹ್ಮವೇ ತಾನು ಎಂದು ತಿಳಿತಾನೆ, ಅವನು ಬ್ರಹ್ಮನಾಗೆ ಉಳಿತಾನೆ. ಅಷ್ಟೆ, ಬ್ರಹ್ಮನೇ ತಾನೆಂದು ತಿಳಿತಾನೆ, ಬ್ರಹ್ಮನಾಗೆ ಉಳಿತಾನೆ. ಹೇ ನಚಿಕೇತ, ನಡ್ನಡು ನಾವು ಹಿಂಗೆ ಹೇಳಬೇಕು. ಇದ್ರ ಮತ್ತೆ ಯಾವುದೋ ಉಪನಿಷತ್ತು ನಡ್ನಡು ನಚಿಕೇತ ಯಮ ಯಮ ನಚಿಕೇತ ಅಂತ ಹೇಳ್ತಾ ಇರಬೇಕು. ಓ, ಇನ್ನೂ ಕಠೋಪನಿಷತ್ನಲ್ಲೇ ಇದ್ದಾರೆ ಸ್ವಾಮೀಜಿ. ಬ್ರಹ್ಮಲೋಕದಲ್ಲಿ ಆ ಬ್ರಹ್ಮನನ್ನು ಉಪಾಸನೆ ಮಾಡಿದವನು ಬ್ರಹ್ಮಲೋಕದಲ್ಲಿ ಉಳಿತಾನೆ, ಬ್ರಹ್ಮನನ್ನು ತಿಳಿದವನು ಬ್ರಹ್ಮನೇ ಆಗಿ ಉಳಿತಾನೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ. ಓಂ ತತ್ಸತ್.